ಉಪ್ಪು ಹಾಕಿ ಮಜ್ಜಿಗೆ ಇಲ್ಲವೇ ಮೊಸರಿನಲ್ಲಿ ಬೆರೆಸಬೇಕು. ಬೇಕೆನಿಸಿದಲ್ಲಿ ಒಗ್ಗರಣೆಯನ್ನು ಕೂಡ ಹಾಕಬಹುದು. ದೊಡ್ಡಪತ್ರೆಯ ಚಟ್ನಿಯನ್ನು ಮಾಡುವಂತಹ ವಿಧಾನ ಅಂತಂದರೆ, ಎಲೆಗಳನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಬಾಡಿಸಬೇಕು. ಎರಡು ಕರಿಮೆಣಸು, 4-5 ಒಣಮೆಣಸಿನಕಾಯಿ, ಸ್ವಲ್ಪ ಒಣ ಕೊಬ್ಬರಿ ತುರಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇವುಗಳನ್ನೆಲ್ಲವನ್ನು ಸೇರಿಸಿಕೊಂಡು ರುಬ್ಬಿಕೊಳ್ಳಬೇಕು. ಕೆಮ್ಮು ಮತ್ತು ಜ್ವರ ಇರುವವರಿಗೆ ಈ ಚಟ್ನಿ ತುಂಬಾ ಉಪಯುಕ್ತವಾಗುತ್ತದೆ. ಚಿತ್ರಾನ್ನವನ್ನು ಕೂಡ ಮಾಡಬಹುದು. ದೊಡ್ಡಪತ್ರೆ 15 ಎಲೆಗಳು, ಅನ್ನ 1 ಬಟ್ಟಲು, ಈರುಳ್ಳಿ 1, ಹಸಿಮೆಣಸಿನಕಾಯಿ 5, ಉದ್ದಿನಬೇಳೆ 2 ಚಮಚ, ಕಡಲೆಬೇಳೆ 2 ಚಮಚ, ಸಾಸಿವೆ 1/2 ಚಮಚ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತೆಂಗಿನಕಾಯಿಯ ತುರಿ 1/4 ಬಟ್ಟಲು, ಶೇಂಗಾ ಬೀಜ ಸ್ವಲ್ಪ, ನಿಂಬೆಹಣ್ಣು 1/2 ಹೋಳು, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಎಣ್ಣೆ ಅಗತ್ಯಕ್ಕೆ ತಕ್ಕಷ್ಟು ಉಪಯೋಗಿಸಬೇಕು. ಅನ್ನವನ್ನು ಉದುರುದುರಾಗಿ ಮಾಡಿ ಇಟ್ಕೊಂಡಿರಬೇಕು. ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ಒಗ್ಗರಣೆಯನ್ನು ಹಾಕಿ ಸಾಸಿವೆಯನ್ನು ಸಿಡಿಸಿ ಬೇಳೆಗಳು ಮತ್ತು ಮೆಣಸಿನಕಾಯಿಯನ್ನು ಹುರಿದುಕೊಳ್ಳಬೇಕು. ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ಸ್ವಚ್ಛವಾಗಿ ತೊಳೆದು ಹೆಚ್ಚಿರುವಂತಹ ದೊಡ್ಡಪತ್ರೆಯನ್ನು ಸೇರಿಸಿ ಹುರಿಬೇಕು. ನಂತರ ಅದಕ್ಕೆ ಅನ್ನವನ್ನು ಸೇರಿಸಿ ಕಲಸಬೇಕು. ಉಪ್ಪು, ನಿಂಬೆ ರಸ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಕಾಯಿತುರಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕೆಳಗಡೆ ಇರಿಸಬೇಕು. ರುಚಿಕರವಾಗಿರುತ್ತದೆ ಹಾಗೂ ಆರೋಗ್ಯಕರ ಚಿತ್ರಾನ್ನ ತಿನ್ನುವುದಕ್ಕೆ ಸಿದ್ಧವಾಗುತ್ತದೆ. ಇದುವರೆಗೆ ಕೃಷಿ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಆಕಾಶವಾಣಿ ಮಂಗಳೂರು ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ವರಕವಿ ಪಾರ್ಥಿಸುಬ್ಬಾ ವಿರಚಿತ ಶ್ರೀಕೃಷ್ಣ ಚರಿತೆ. ಭಾಗವತರು ಭವ್ಯ ಶ್ರೀ ಹರೀಶ್ ಕುಲ್ಕುಂದ. ಮದ್ದಳೆ ಸುಬ್ರಹ್ಮಣ್ಯ ಭಟ್ ದೇಲಂತ ಮಜಲು. ಚೆಂಡೆ ವಿಕ್ರಮಯ್ಯ ಪೈವಳಿಕೆ. ಕೇಳಿ ಶ್ರೀಕೃಷ್ಣ ಚರಿತೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಸಚ್ಚಿದಾನಂದ ಜಯತು ಗೋವಿಂದ ಜಯ ಗೋಪಿಕಾನಂದ ಜಯ ಗೋಪ ಜನವೃಂದ ಜಯ ಸಚ್ಚಿದಾನಂದ ಜಯತು ಗೋವಿಂದ ನಂದ ಗೋಪ ಕುಮಾರ ಗೋಪಕುಮಾರ ನವನೀತ ವರ ಜೋರ ಸಿಂಧು ಕನ್ಯಾ ರಮಣ ಸರಸಿರುಹ ಚರಣ ಜಯತು ಜಯತು ಜಯ ಜಯತು ಜಯತು ಮೊದಲಿಗೆ ಭೂಪ ಕೇಳೈ ತ್ರಿವಿಡ ತಾಳದಲ್ಲಿ. ಭೂಪ ಕೇಳೈ ಮೊದಲು ಸಂದ ಭೂಪ ಕೇಳೈ ಮೊದಲು ಸಂದಾ

ಬ್ರಹ್ಮದೇವನು ಕೊರವಂಜಿಯಾಗಿ ಬಂದು ದೇವಕಿಯನ್ನು ಸಂತೈಸುವ ಸನ್ನಿವೇಶದ ಹಾಡು ಸೊಲ್ಲ ಕೇಳೆ ಸೊಲ್ಲ ಕೇಳೆ ಏಕ ಹಾಗೂ ತಿತ್ತಿತೈ ತಾಳಗಳಲ್ಲಿ. ಸೊಲ್ಲ ಕೇಳೆ ಸೊಲ್ಲ ಕೇಳೆ ಸೊಗ ಸೋಗಾರರವ್ವ ಸಂದರ್ಭ ಒಂದು ದ್ವಿಪದಿ. ಸಿರಿಮುಡಿಯ ಸುಳಿ ಗುರುಳ ತರುಣ ತುಳಸಿಗಳ ಮಿರುಪನ ಸಿಗದ ಮಣಿಮಕುಟ ದೀಪ್ತಿಗಳ ಕರ್ಣಕುಂಡಲ ಕಪೋಲಗಳ ಚುಬುಕುಗಳ ಅಣ್ಣವ ಸುಗಂಭೀರದ ಅತಿಶಯದ ಕೊರಳ ವೈಜಯಂತಿಯ ಮಾಲೆ ಕೌಸ್ತುಭವು ಮೇಲೆ ತೇಜದಿಂದೆಸೆವ ನ

ಸಂತೈಸಿದವು. ಘೋರಪೂತನಿಯು ಮಾಯಾಪೂತನಿಯಾಗಿ ಗೋಕುಲದ ಕಡೆಗೆ ಬರುವ ಸಂದರ್ಭ ಅಸುರಭಾವವ ಮರೆಸಿ ತ್ರಿವುಡೆ ಏಕತಾಳ ತಿತ್ತಿತ್ತೈಯಲ್ಲಿ ಅಸುರಭಾವ ಮರೆಸಿ ನಡುವಿನೋಳ್ ಎಸೆವಸಿರೆಯ ಹುಟ್ಟಳು ಎಸೆವಸಿರೆಯ ಉಟ್ಟಳು ಕುಸುಮ ಶರಣರ ಗಿಣಿಯ ಭಾವದೋ ಕುಸುಮಾ ಶರಣರಗಿಣಿಯ ಭಾವದೋಳ್ ಹೊಸಗೆಮಿಗೆ ರಂಜಿಸುತ್ತ ಬೇಗದೆ ನಸಲಿ ಗಮರುವ ದಿವ್ಯ ಕಸ್ತೂರಿ ಎಸೆವ ನಾಮವಿತ್ತಳು ಕುಸುಮಾಚರಣೀಯ ಭಾವದಳು ಸಗೇಮಿಗೆ ರಂಜಿಸುವ ಬೇಗದಿಗೆ ಆಸುರ ಭಾವವ ಮರೆಸಿ ಆಸುರ ಭಾವವ ಮರೆಸಿ ನಡುವಿನೊಳೆ ಸೇವಾ ಸೀರೆಯ ಹುಟ್ಟಳು ಎಸೆವ ಸೀರೆಯ ಹುಟ್ಟಳು ಈಗ ವೀರರಸದ ಎರಡು ಪದ್ಯಗಳು ತ್ವರಿತ ಜಂಪೆ ತಾಳದಲ್ಲಿ ಬಾಲಕೃಷ್ಣನಿಗೆ ಗಾರುಡಿಗರು ಸೊಪ್ಪನ್ನಿಕ್ಕುವ ಸಂದರ್ಭದ ಹಾಡು ಸೊಪ್ಪನ್ನಿಕ್ಕಿದರು ಗಾರುಡಿಗರು ಅಷ್ಟತಾಳದಲ್ಲಿ ಸೊಪ್ಪನಿಕ್ಕಿದರು ಗಾರುಡಿಗರು ರುಡಿಗರು ಶೇಷ ತಲ್ಪಗೆ ವಿಷ ತಲೆಗೇರಿ ತಂದೆನು ತ ಸೊಪ್ಪನಿಕ್ಕಿದರು ಗಾರುಡಿಗರು ವಿಷವ ಪುಂಜಿಸುವನ ಮೇಲೇರಿ ಬಪ್ಪಗೆ ವಿಷಕಂಧರನ ಮಿತ್ರ ಮಾಧವಗೆ ವಿಷವ ತೊಡೆದು ಮೊಲೆಯುಣ್ಣ ನೇನು ತಲ ನಿಮಿಷ ರೂಪ